ಮಾಡುವೆನಾಯರಲಂತ ಕರುಣಾಯ ಗಜವದನಾನೆಮ್ಮ ಜನ ಮಾಡುವೆನಾ ಗಜವದನಾನೆಮ್ಮ ಜನ ಮಾಡುವೆನಾ ಕರೆ ಕಣ್ಣಿನ ತೆಂಗಿನಕಾಯಿ ಗೊಣೆ ಮೊರದ ಬಾಳೆಕಾಯಿ ಕರೆ ಕಣ್ಣಿನ ತೆಂಗಿನಕಾಯಿ ಗೊಣೆ ಮೊರದ ಬಾಳೆಕಾಯಿ ನಿಂತೇರಿ ತಮ್ಗೌಡ್ರೆ, ನನ್ನ ಗೆಳೆಯ ಬಾಳನ್ ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಆಯ್ತು. ಆತನ ಭೇಟಿ ಏನಗಿಲ್ಲ, ಎಣ್ಣ ಭೇಟಿ ಆತನಿಗಿಲ್ಲ. ಇಲ್ಲಿ ಯಾರಾದ್ರೆ ನೋಡಿದ್ರೆ ಹೇಳ್ಬೇಕಾಯ್ತು ನೋಡ್ರಿ. ಓಹೋ ದೇವ, ಇಲ್ಲಿ ಯಾರು ನೋಡದಂತೆ ಕಾಣುವುದಿಲ್ಲ. ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡಿದ್ರೆ ಆಯ್ತು. ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಹೊತ್ತಾಯ್ತು. ಆತನ ಭೇಟಿ ನನಗೆಲ್ಲ, ನನ್ನ ಭೇಟಿ ಆತನಿಗೆಲ್ಲ. ಇಲ್ಲಿ ಯಾರು ಸ್ವಲ್ಪ ನೋಡ್ರೆ ಹೇಳಬೇಕಾಯ್ತು ನೋಡು. ಓಹೋ ದೇವ, ಇಲ್ಲಾರು ನೋಡಿದಂತೆ ಕಾಣುವುದಿಲ್ಲ. ನ್ಯಾಗಡೆ ಓಣಿಗೆ ಹೋಗಿ ವಿಚಾರ ಮಾಡಿ ಮುಂದಕ್ಕೆ ಹೋಗ್ಬೇಕು. ಅಣ್ಣ ರಾಮೇರಾಮ್, ಏನೋ ಮೈತ್ರಿ ಬಾಣ, ನನ್ನ ಗೆಳೆತನ ಬಂದ ನಿನಗೇನು ಬೇಸರ ಆತ ಏನಪ್ಪ? ಏನೋ ಮೈತ್ರಿ ಸಂಗಣ್ಣ, ನಿಮ್ಗೆ ಗೆಳೆತನ ನಮಗೇನು ಬೇಸರ ಆಗಿಲ್ಲ. ನಮ್ಮ ಗೆಳೆತನ ಬಂದ ನಿಮ್ಗೆ ಬೇಸರ ಆತಾನ್ರಿ? ಏನೋ ಮೈತ್ರಿ ಬಾಣ, ನಿನ್ನ ಗೆಳೆತನ ಬಂದ ಬೇಸರ ಆಗಿಲ್ಲ. ಮತ್ತಾದ್ರೆ ಅದನ್ನ ಕೇಳು. ಇಂದಿಗೆ ಭೇಟಾಗಿ ಅಥೋ ಎಂಟ ದಿನ ಮುಖವು ಇಷ್ಟೊಂದು ಮಾಡಬೇಕಾದ್ರೆ ಏನ ಕಾರಣದಿಂದ ಮಾಡಿರಬಹುದು? ಈ ಮಾಡಿಗೆ ಬಿಸಿಲಿನಲ್ಲಿ ನಿಮ್ಮನ್ನು ಹೊಡ್ಕೋತ ನನ್ನ ಮುಖ ಮಾಡಿರ್ಬೇಕ್ರಿ. ಏನೋ ಮೈತ್ರಿ ಬಾಲಣ್ಣ, ನಿನ್ನ ಮೈ ಮೇಲೆ ನರಿವಿ ಇಷ್ಟೊಂದು ಹರಿಬೇಕಾದ್ರೆ ಏನ್ ಕಾರಣದಿಂದ ಹರಿದಿರಬಹುದು? ಏನೋ ಮೈತ್ರಿ ಸಂಗಣ್ಣ, ನಾವು 4 ಮಂದಿಗಳ ಮಾತ್ರ ಕೊಡ್ಕೊಂಡ ಒಂದು 10 ವಾಲ ಗುತ್ತಿಗೆ ಹಿಡಿದಿದ್ದು. ಆ 10 ಕಡ್ಡಿ ಕೇಳುವ ಹೊತ್ನಾಗ ನಮ್ ಮುಂದೆ ನಿಮ್ ಮುಂದೆ ಅವನ ಹೊತ್ನಾಗ ಇರ್ಬ ಹರದ್ರೆ ಹರದಿರ್ಬೇಕು ನೋಡ್ರಿ. ಏನೋ ಮೈತ್ರಿ ಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗೋಣ ನಡೆವಂತನಾಗು. ಹಂಗಾರು ಒಳಗೆ ಹೋಗೋಣ ನೋಡಿಲ್ಲ. ಏನೋ ಮೈತ್ರಿ ಬಾಣ, ಪ್ಯಾಟೆಗಂತೂ ಬಂದಂಗ ಆತು. ಅಂಗಡಿಯಲ್ಲಿ ಶೇರ್ಜಿ ಇದ್ರೆ ಕರ್ಕೊಂಡು ಬರುವಂತರಾಗ್ರಿ. ನಾವು ಮಾರ್ವಾಡೆರೋ, ನಾವು ಮಾರ್ವಾಡೆರೋ, ಮೋತ ಮನೆ ಕ ವ್ಯಾಪಾರ ಮಾರವರು. ಪೇಪರ್ ಮ್ಯಾಗ ಪೇಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾವ್ ಕೊಡ್ತಾವ ವಾಪಸ್ ಬಿಡ್ತಿದ. ಏನ್ರಿ ಸರ್ಜಿ, ಅಂಗಡಿಯಲ್ಲಿ ಅವ್ರು ಇರ್ತಾರೇನ್ರಿ? ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದಾವ್? ಹಂಗಾದ್ರ ನಮಗೊಂದು ಕರುವತ್ ಕಡೆ ಜೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ. ಅರೇ ಸಿಂಗಪ್ಪನ, ಅವನ್ನ ತಗೋತಿದ್ರೆ ಕೊಡುವಂತರಾಗ್ರಿ. ಏನ್ರಿ ಸರ್ಜಿ, ಇದ್ರ ಕೆಮ್ಮತ್ ಬಂದ ಎಷ್ಟಾಗ್ತೈತಿ? ಅರೇ ಸಿಂಗಪ್ಪನ, 1,000 ರೂಪಾಯಿ ಅದಾವ. ಹಂಗಾದ್ರೆ ತಗೊಂಡು ಹೋಗುವಂತರಾಗ್ರಿ. ತಗೊಂಡು. ಏನೋ ಮೈತ್ರಿ ಬಾಣ, ನನ್ನಂಗ್ ಶೃಂಗಾರನಿ ಆದಿ, ನಿನ್ನಂಗ್ ಶೃಂಗಾರನ ಆದ್ನಿ. ಇದ ಹೊಂಗಲ ಪೇಟೆ ಹಾದಂಟಂಗಾದ್ರ ಸಂಜೆ ಯಾರ ಬಾಳೆ ಯಾರ ಗುರುತತ್ ಬರ್ದಂಗ ಗೊತ್ತು. ಒಂದ್ ವೇಳೆ ಹೋಗ್ಲಾರ್ಕೆ ಯಾವ್ದ್ರ ಒಂದು ಆಟ ತೆಗೆವಂತರಾಗ್ರಿ. ಏನೋ ಮೈತ್ರಿ ಸಂಗಣ್ಣ, ನನ್ನ ಅಂತ ಬಿಡುವಳೇನ ಆಟ ಆಟ ಮುಚ್ಚಿಕೊಡ್ತಾರೆ ನೀವಂತ ತಗೊಂತಾರ್ರಿ. ಏನೋ ಮೈತ್ರಿ ಬಾಣ, ಒಂದ್ ಆಡೋದಾದ್ರೂ ಒಂದ್ ಪಗಡಿ ಆಟ ಆಡೋಣಂತ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಪಗಡಿ ಆಟ ಆಡಿ ಪಂಚ ಪಾಂಡ್ರ 12 ವರ್ಷ ಸೋಸಿದಾರ. ಇದು ಅರ್ಧ 1 ವರ್ಷ ಐತೆ ಸೋಸಿದಾರ. ಈ ಆಟ ಬ್ಯಾಡ ನೋಡ್ರಿ. ಏನೋ ಮೈತ್ರಿ ಬಾಣ, ಅವರೊಂದು ವಾದವಾದಿಲ್ಲ ಇಡಬೇಕು, ಇಲ್ಲ ಒಂದು ಜಿದ್ದಾಜಿದ್ದಿಲ್ಲ ಇಡಬೇಕು. ನಾವ್ ಹಂಗೇನಿಲ್ಲ, ವೇಳೆ ಹೋಗ್ಲಾರ್ಕ ಒಂದು ಆಟ ಆಡೋಣಂತೆ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಆಟ ಆಡೋ ಹೊತ್ನಾಗ ನಮಗ್ ನಿಮ್ಗೆ ನ್ಯಾಯ ಅದ್ನಲ್ಲಿ ಬಿಡ್ತೇವೆ, ನಂಗ ವಚನ ಕೊಟ್ಟು ಆಡೋಣಂತೆ ನೋಡ್ರಿ. ಹಂಗಾದ್ರೆ ತೆಗೆದುಕೊಂತಾರ್ರಿ. ಆಡೋಣ ಬಾಬಾಳ, ಆಡೋಣ ದಶಾಪಾಶ ಹೊರತು ಬಂದ ನಂದಾತ್ ನೋಡು. ಏನ್ ಮೈತ್ರಿ ಸಂಗಣ್ಣ, ಚಕ್ಕಾತಿನ ಹೊರತು ಬಂದ ನಂದಾತ್ ನೋಡ್ರಿ. ದಶಾಪಾಶ ಹೊರತು ಬಂದ ಅಂತ ನೋಡ್ರಿ. ಚಕ್ಕಾತಿನ ಹೊರತು ಬಂದ ನಂದಾತ್ ನೋಡ್ರಿ. ಏನ್ರಿ ಏನ್ರಿ ಪರಪ್ಪನ, ದಶಾಪಾಶ ಹೊರತು ಬಂದ ಅಂದಾಗೈತಿ. ನನ್ ಗೆಳೆಯ ನನ್ ಗಟ ಕೊಡುವ ನೋಡು. ನಿಂದೇನಪ್ಪ? ಏನು ಪರಪ್ಪಣ್ಣ, ಚಕ್ಕಾತಿನ ಹೊರತು ಬಂದ ಅನ್ನೋದಾಗೈತಿ, ನನ್ ಗೆಳೆಯ ನನ್ಗೆ ಆಟ ಕೊಡುವ ನೋಡ್ರಿ. ಏನಪ್ಪ ಹುಡುಗರ, ಈ ಆಟದ ಮಚ್ಚಿಕೊಡ್ ತಿಳ್ದಂಗತ್ತು. ವಾರಿಗೆ ಹುಡುಗರ್ ಕಾಂತೀರಿ, ಕೈಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮ ಅಣ್ಣಪ್ಪ. ಏನೋ ಮೈತ್ರಿ ಬಾಣ, ಆಟ ನಂದರ ಆಗ್ಲಿ ಬೇಡ, ನಂದರ ಆಗ್ಲಿ, ಪರಪ್ಪಣ್ಣ ಹೇಳ್ದಂಗ ನಾವಾದ್ರೆ ಕೈ ಕೈ ಹಾಕೊಂಡು ಹೋಗೋಣ ನಡೆಯುವಂತ. ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲದಲ್ಲಿರುವಂತ ಲಗಳೀರ ನನಗೆ ಪತ್ರ ಬರೆಯಲು ಕಾರಣವೇನೆಂದರೆ ಗಂಟು ತಲೆ ಮೇಲೆ ಮುಚ್ಚಿನ ವ್ಯಾಪಾರ ಬಹಳ ಜೋರ್ ಐತಿ. ಈಗ ಬಂದ್ರೆ ಲಾಭ ಆಗ್ತೈತಿ, ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಅಂತ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳನ್ನ ಕರಿ ಕಳಿಸಿ ನಾದ್ರ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ. ಏನ್ ರೋಗ ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತ. ನಮ್ಮನ್ನ ಕರೆಸಿದ ಕಾರಣ ಚಂದ್ರಾಗ ಹೇಳುವಂತನಪ್ಪ. ಏನ್ ಓದ್ ತಮ್ಮಗೌಡ್ರ, ನಾವು ವ್ಯಾಪಾರಕ್ಕೆ ಹೋಗಾವ್ ನಾನು, ಬೇಗನೆ ಅಪ್ಪಣೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು. ಏನು ಅಣ್ಣ, ಒಂದು ಹಾಲ ಹೇಳಿದ್ರು ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದ ಕಡಿಮೆ ಇಲ್ಲ, ನೇರ ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ. ಏನ್ ಓದ್ ತಮ್ಮಗೌಡ್ರ, ನಾವು 3 ಮಂದಿ ಕೂತ್ ಊಟ ಮಾಡ್ಬೇಕಾದ್ರ ಹಿರಿ ಹೋಗಿ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತು ನೋಡು. ಏನು ಅಣ್ಣ, ನೀ ಎಷ್ಟು ಹೇಳ್ರಿ ಕೇಳ್ಮನ್ಸ ಅಲ್ಲ, ನಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ. ಏನ್ ಓದ್ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗಾವ ನಾನು, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತಿತ್ತು ನೋಡು. ಏನ್ರಿ ಇರಪ್ಪಣ್ಣ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವ್ಕನ್ನ ಒಂದ್ ಕರಿ ಕಳಿಸಿ ಆಕೆಗೆ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗಬೇಕಾಗ್ತದೆ. ನಿನ್ನ ಹೇಳಿಕೆ ಪ್ರಕಾರ ನಾನು ಕರಿ ಕಳಿಸಿ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಯ್ಲಿ ನಾನು ಬೇಗನೆ ಬುತ್ತಿ ಗಂಟೆ ಕೊಡಿ ಹೇಳ್ತೀನಿ ಕೇಳ್ರಿ. ಈಗ ಬಂದ್ರ ಲಾಭ ಆಗ್ತೈತಿ, ಎಲ್ಲಾದ್ರೂ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರ ಪತ್ರ ಬಂದಿರುವುದು. ಅದೇ ಪ್ರಕಾರ ನಾದ್ರ ಗಂಟು ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು, ಬೇಗನೆ ಬುತ್ತಿ ಗಂಟ ಕೊಚ್ಕೊಡು ಅಂತ. ಪ್ರಿಯಾ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು? ಬೆಳೆ ಬಂಗಾರ ಕುಡ್ಕೆ ಮನೆ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬಿಡಂತ ನೋಡ್ರಿ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ವ್ಯಾಪಾರ ಮಾಡೋರ್ ವ್ಯಾಪಾರ ಮಾಡಕಬೇಕು. ಹೌದ್ರಿ, ಹೊಲ್ಮನಿ ಮಾಡೋರ್ ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾತಿಗೆ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ, ಬೇಗನೆ ಬುತ್ತಿ ಗಂಟ ಹೇಳ್ತೀನಿ ಕೇಳ್ರಿ. ಚಂದವಾಗಿ ಹೇಳುವಂತ ಲಾಗು. ಮೂರಂತ ಸಮಣಿ ಮಾಲ ನರನ ನರನ ಚಿಂತಾಮೂರ್ತಮನೆ ಒಳಗೆ ನನಗಾದ್ರೂ ಇರಾಕ ಬಾಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷಿ ಬಸವಂತ ನನ್ನ ಮಾತಿ ಕೇಳಂಗಿಲ್ಲ, ಅವ್ರನ್ನ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು ತಗೊಂಡ ಬೇಗನೆ ಬುತ್ತಿ ಗಂಟ ಕಟ್ಟಿಕೊಡುವಂತ. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತ. ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ. ಏನೇ ಪ್ರಮ ನಾದ್ರ ಗಂಟ್ ಕ್ಯಾಪರ್ಕ್ ಹೊಡಿದಾನು, ನೀ ಬಂದ ಮನ್ಯಾಗ ಇರ್ಬೇಕಾಯ್ತಿ ನೋಡು. ಹೇಳ್ತೇನೆ ಕೇಳಪ್ಪ. ಹಾ ಹೇಳು. ಯಕ್ಕನ ಮಗನ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಯ್ತು ನೋಡು. ಸೋಪ್ತಿರ್ಬೇಕಪ್ಪ ಇರ್ಬೇಕಂದ್ರೆ ಹೆಂಗಿರ್ದಪ್ಪ. ಏನೇ ಪರಮ ನೀ ಏನ್ ಬೇಡ್ತಿ ಆದ್ರೆ ಕೊಡ್ತೇನು, ನೀ ಆದ್ರೆ ಬಂದ ನಮ್ಮಲ್ಲಿ ಇರ್ಬೇಕಾಯ್ತು ನೋಡು. ಏನ್ ಬೇಡ್ತಾನ ಅದನ್ನೆಲ್ಲ ಕೊಡ್ತಿಲ್ಲ. ಹಾಗಾದ್ರೆ ನೀ ವ್ಯಾಪಾರಕ್ಕೆ ಹೊಂಟೆಪ್ಪ. ನೀ ವ್ಯಾಪಾರಕ್ಕೆ ಹೋಗುದಾದ್ರೆ ಒಂದ್ರಾಗ ಎರಡು ಮಗನ ನೀ ಕಾಳಜಿ ಬಿಟ್ಟು ವ್ಯಾಪಾರಕ್ಕೆ ಹೋಗ್ಬಾ. ಏನೇ ಪರಮ ಒಂದ್ರಾಗ ಎರಡ ಏನಂದ್ರ ನನ್ಗೆ ತಿಳಿಲ್ ನೋಡು. ತಿಳಿಲ್ಲ ನನ್ ಮಗನ ಒಂದ್ರಾಗ ಎರಡ್ ಅಂದ್ರೆ ಯಪ್ಪ ನಿನ್ ಮನಸ್ಸ ಅಂತ ನನ್ ಮನಸ್ಸ ಅಂತ ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋ. ಪರಮ ನಿನ್ ಮನೆ ಸಂತೂ ಮಾಡ್ಕೋ, ನನ್ನ ಮನೆ ಸಂತೂ ಮಾಡು. ಇದು ಅಲ್ಲದ ನಾಳೆ ಮಡಿ ಬಸವನ್ ದೇವ್ರ ಜಾತ್ರೆ ಐತಿ, ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಗಿತ್ತು. ಗಂಡ ಪುತ್ರ ದಾರಿಯಾಗಿ ಬಿದ್ದಿರ್ತಾವೇನಪ್ಪ. ಏನೇ ಪರಮ ಅಲ್ಲಿ ಬಸವನ್ ಬೇಡ್ಕೊಂಡ್ರ ಆಗ್ತೈತ್ ನೋಡು. ಆಗ್ಲಿಪ್ಪ ನಿನ್ ಹೇಳಿ ಪ್ರಕಾರ ನಾವು ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡಪ್ಪ ಪುತ್ರ ಬೇಡ್ಕೊಂಡು ಬರ್ತಾನೆ, ಸಂಸ್ಥೆ ಬಿಟ್ಟು ವ್ಯಾಪಾರಕ್ಕೆ ಹೋಗಪ್ಪನಿ. ಏನ್ ಹೋಗ್ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ ನಾವು. ಈ ಬುತ್ತಿ ನಾವಾದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಯ್ತು ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾವಾದ್ರೆ ವ್ಯಾಪಾರ ಕಂಡಿದ್ದೇವೆ ನೋಡು. ಆಯ್ ಬಾರಮ ಬಾರ ಕರಾದರೆ ಭರೆ ವಲ್ಲೆ ಬಾರೆ ಬಾರ ಕರಾದರೆ ಭರೆ ವಲ್ಲೆ. ಹೋಗುವಾಗ ನಮ್ಮ ಮನೆ ಪುರುಷ ಏನ್ ಹೇಳ್ತಾರೆ? ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ. ಚಂದ ಹೇಳಿದ್ರಿ. ಯಾಕೆ ಗಂಗಾ ಕರಿತಿ ನನ್ನ, ಯಾಕೆ ಗಂಗಾ ಕರಿತಿ ನನ್ನ, ನನ್ನ ಕಡೆ ನಿನ್ನ ದಗದೆ ನಾ. ಹೇಳ್ತೀರಿ ವ್ಯಾಪಾರಕ್ ಹೋಗುವಾಗ? ಅಮ್ಮ ನಮ್ಮಡಿ ಪುರುಷ ಏನ್ ಹೇಳಿದಾರಿ? ಅಲ್ಲ ನನ್ ಮಗಳ ನಿನ್ ಗಂಡ ವ್ಯಾಪಾರಕ್ ಹೋಗು ಮುಂದೆ ನನಗೇನು ಹೇಳಿಲ್ ನೋಡೇವ. ಅಮ್ಮ ಆಗೆಲ್ಲ ಚೇಷ್ಟ ಮಾಡ್ತಕ್ಕಲ್ಲ ಅಮ್ಮ ಕರೆ ಹೇಳ್ತಾರಿ. ಅಯ್ಯ ನನ್ ಮಗಳ ಹೇಳ್ಯಾರ ನೋಡೇವ. ಅಮ್ಮ ಏನ್ ಹೇಳಿ? ನಾಳೆ ಮಾಡಿ ಬಸವನ ದೇವ್ರಿಗೆ ಹೋಗಿ ಕಪ್ರ ಹಚ್ಚಿ ಕಾಯ್ ಒಡ್ಸ್ಕೊಂಡ ನನ್ನ ಮಗಳ ಬರುವಂತೆಲೆ ಗಂಡ ಮುಪ್ಪೂತ್ರ ಬೇಡಿಕೊಂಡ್ ಬಾ ಅಂತ ಹೇಳ್ಯಾರ. ಆಗ್ಲಿ ಅಮ್ಮ, ನನಗಾದ್ರೂ ಉದ್ದ ಹೇಳಿದಾರು. ಹೌದೇವ, ನಿಮಗಾದ್ರೂ ಉದ್ದ ಹೇಳಿದಾರ? ಅದ್ನ ಹೇಳ್ಯಾರ. ಅಮ್ಮ ಸಂತೆ ಅಂತ ಮಾಡ್ಕೊಂಬಂದ್ರಿ. ಆಗ್ಲಿವ ಸಂತೆ ಆತ್ರಿಲ್ಲ? ಬಿಸುದ ಆತ್ಲೇವ ಅಮ್ಮ. ಬಿಸುಲು ಆಗ್ಲಿವ ಬಿಸುಲು ಹೇಳಿ. ಕೂನ ಹಿಂದಿನವರಿಗೆ ಮಯ ಬಣ್ಣ ಥೇಟ್ರಿಗೆಲ್ಲಿ ಬಣ್ಣ ನೋಡಿ ಮುಚ್ಚವನ ನಕ್ಕನ್ನ. ಅಯ್ಯಪ್ಪ ನಿನ್ನ ಒಟ್ಟ ನಾವು ಯಾರನ್ನ ಗುರ್ತ ಹತ್ತಿಲ್ಲ. ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನ ಒಟ್ಟ ಗುರ್ತ ಹತ್ತಿಲ್ಲತ್ತೇವ. ಅಮ್ಮ ಗುರ್ತ ಹತ್ತಿಲ್ಲಲ್ಲ ಆಗ್ಲಿ ಪ್ರಮ ಅಮ್ಮ ದೇವ್ರ ಸೇವಾ ಅಂತ ಮುಗಿತ್ರಿ. ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ. ಊರಾಗ ನಡೆದ ಮರಡಿ ಬಸವನ ದೇವ್ರ ಜಾತ್ರಿ, ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು ಮೈತ್ರ ಸಂಘ ಅಣ್ಣ. ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಷಟ ಹಂಗಲ್ಲ ನೋಡ್ರಿ. ಏನೋ ಮೈತ್ರ ಬೇಡ, ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ? ಏನೋ ಮೈತ್ರ ಸಂಘ ಅಣ್ಣ, ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ವಿಶಾಕ್ಷೇ 500 ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಹೋದ್ರೆ ಒಟ್ಟೆ ಹಾಕತ್ ನೋಡ್ರಿ. ಏನೋ ಮೈತ್ರ ಬೇಡ, ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ. ನಾವಾದ್ರೆ ಪ್ಯಾಟಲ್ ಹೋಗ ಜಾತ್ರೆ ಹೋಗ ನೋಡಿವಂತ ನಾವು. ಏನೋ ಮೈತ್ರ ಸಂಘ ಅಣ್ಣ, ಹಂಗಾರು ಹೋಗ ನೋಡಿಲ್ಲ. ಏನೋ ಮೈತ್ರ ಬೇಡ, ಜಾತ್ರೆಯಲ್ಲಿ ಅಂತೂ ಬಂದಂಗಾತು. ಹೌದಾ, ಈ 500 ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡ ಬರ್ಬೇಕಾಯ್ತು ನೋಡು. ಏನೋ ಮೈತ್ರ ಸಂಘಣ್ಣ, ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ. ಏನೋ ಮೈತ್ರ ಬಾಣ, ಕಾಯಿ ಕಪ್ರ ತಂದಂಗಾದ್ರೆ ಗುಡಿಯಲ್ಲಿ ಪೂಜೆ ಇದ್ರೆ ಕಾಯಿ ಒಡಿಸ್ಕೊಂಡು ಬರುವ ನಡೆಯುವಂತ ನಾವು. ಏನೋ ಮೈತ್ರ ಸಂಘಣ್ಣ, ನಾನು ಕಾಯಿ ಒಡಿಸ್ಕೊಂಡ ಬರ್ತೇನೆ ನೋಡ್ರಿ. ಏನು ಕಳಪನ ನಿಮ್ ಕೈಯಾದ್ರೆ ತಗೊಂಡ್ರಿ. ಪೂಜಾರಿ ನಮ್ ಕಪ್ರ ಹಚ್ಚಿ ಕಾಯಿದ್ರು ಹೊಡೆದು ಕೊಡುವಂತ ನಾವು. ಏನನ್ ಮಗಳ, ನಾನಾದ್ರೂ ಕಾಯದ್ರು ಓಡಿಸ್ಕೊಂಡು ಬಂದೇನ್ ನೋಡೇವಾಡಿಸ್ಕೊಂಡು ಬಂದೇವ. ದೇವ್ರ ನಮಸ್ಕಾರ ಮಾಡಿ ಪರಮ ಮನೆಗೆ ಹೋಗಿ ನೋಡ್ರಿ. ಮೈತ್ರ ದೇವ್ರ ನಮಸ್ಕಾರ ಮಾಡಿ ಹೋಗಿ ನೋಡುವಂತ ನಾವು. ಹಾತಾತಲ್ರಿ ಆರುತಿ ಬೆಳಗುವೇನ ಜಯ ಜಯ, ಆರುತಿ ಬೆಳಗುವೇನ ಜಯ ಜಯ. ಕಿರುಕರೆ, ಇದುವರೆಗೆ ಕಿಸರವಾಣಿ ಕಾರ್ಯಕ್ರಮದಲ್ಲಿ ಸಂಗ್ಯಾ ಬಾಳ್ಯ ಡಪ್ಪಿನಾಟ ಮೂಡಿ ಬಂತು. ಇದನ್ನು ಪ್ರಸ್ತುತಪಡಿಸಿದವರು ಕೊಂಗತೋಳಿ ಗ್ರಾಮದ ಮಾರುತಿ ಕೇದರಿ ಕಮಟಿ ಹಾಗೂ ತಂಡದವರು. ಈಗ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಿ ಕಿನ್ನರಿ ಜೋಗಿ ಪದಗಳನ್ನು ಬನವಾಸಿಯ ಆನಂದ ನಾಗಪ್ಪ ಜೋಗಿ ಹಾಗೂ ತಂಡದವರಿಂದ. ಪೂಜಿ ಸವಿ ಪೂಜಿ ಸವಿ ಮಾಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ ಬೈತೋರು ಗುರುದೇವ ಪೂಜಿ ಸವಿ ಪೂಜಿ ಸವಿ ಮಾಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ ಕರುಣಾಳು ಕೃಪೆ ಮಾಡು ಶಿವಲಿಂಗವಿ ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವೋ ಹಗೆಲಿರೇಳು ನಿಮ್ಮನ್ನೇ ಭಜಿಸುವೆವೋ ಬೇಡುವೆವು ನಿನ್ನೋಳು ಭಕ್ತಿಯ ಬೇಡುವೆವು ಕೊಡು ಮುಕ್ತಿಯ ನಾ ಬೇಡುವೆ ಕೊಡು ಮುಕ್ತಿಯ ನಾ ಬೇಡುವೆ ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ ಗಂಧ ಪುಷ್ಪ ಹೂವನೆಲ್ಲ ಅರಪಿಸುವೆ ಬೈತೋರು ಗುರುದೇವ ಪೂಜಿಸುವೆ ಪೂಜಿಸುವೆ ಮಾಲಿಂಗವೆ ಕರುಣಾಳು ಕೃಪೆ ಮಾಡು ಶಿವಲಿಂಗವೆ ಬಾ ತಂದೆ ಬಾ ಗುರಿವೆ ಶಿವಲಿಂಗವೆ ಬಾ ತಂದೆ ಬಾ ಗುರಿವೆ ಶಿವಲಿಂಗವೆ